ನೀವು ಏನೆಲ್ಲ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದಿರಿ ಇಲ್ಲಿ ಹೇಳಿ. ನಾವು ಕೃಷಿ ನಮ್ಮ ಆದಾಯಕ್ಕಾಗಿ 2 ಎಕರೆ ದ್ರಾಕ್ಷಿ ಸರ್ ಮತ್ತು 1 ಎಕರೆ ನಿಂಬೆ ಇಡೋದವ್ರು. 1 ಎಕರೆ 112 ನಿಂಬೆ ಇಡೋದವೆ ಮತ್ತು ಉಳಿದದ್ದು ಒಣ ಬೇಸಾಯ ಮಾಡ್ತಿದ್ದೇವೆ ಸರ್. ನಾವು ಒಟ್ಟು ಎಷ್ಟು ಎಕರೆ ಇದೆ ನಿಮಗೆ? ಒಟ್ಟಾಗಿ ನಮಗೆ ಇದ್ದದ್ದು 12 ಎಕರೆ ಸರ್. ನಮ್ಮ ತಮ್ಮವ್ರಿಗೆ 12 ಎಕರೆ ಇದೆ. ಅಂದರೆ ನಿಮ್ಮ ತಮ್ಮವರಿಗೆ 12 ಎಕರೆ, ನಿಮಗೆ 12 ಎಕರೆ ಭೂಮಿ ಇದೆ ಇಲ್ಲಿ? ಹ್ಞೂ ಸರ್, 12 ಎಕರೆ ಬಂದೆ ಸರ್. ಅಂದರೆ ಮುಖ್ಯವಾಗಿ ನೀವು ಬೆಳೆಸುವಂಥದ್ದು ತೊಗರಿ, ಆಮೇಲೆ ಜೋಳ, ಬಿಳಿ ಜೋಳ, ಆಮೇಲೆ ದ್ರಾಕ್ಷಿ, ಈ ಮೂರನ್ನೇ ನೀವು ನಂಬ್ಕೊಂಡಿದ್ರಿ? ಹ್ಞೂ ಸರ್, ನಿಮ್ಮ ಬೀಳದವು ಸರ್ ಮತ್ತು ಮಳೆ ಅನುಸಾರವಾಗಿ ಬೇರೆ ಬೇರೆ ಮಾಡ್ತಿದ್ದೇವೆ ಸರ್. ಅಂದರೆ ತೊಗರಿ, ದ್ರಾಕ್ಷಿ ಮತ್ತು ಜೋಳ, ಬಿಳಿ ಜೋಳ ಅಲ್ಲದೆ ನಿಂಬೆ ಕೂಡ. ಹಾಂ, ನಿಂಬೆಗೆ ಎಷ್ಟು ಎಕರೆ ಇಟ್ಟಿದ್ರಿ? ನಿಂಬೆ 1.5 ಎಕರೆ ಅದ ಸರ್, 120 ಗಿಡ ಅದಾವ ರೀ. ಹೇಗಿದೆ ನಿಂಬೆ ಒಂದು ಬೇಸಾಯ ಹೇಗಿದೆ ಅಂತ ಹೇಳಿ ನಿಮ್ಮದು? ಇಲ್ಲ, ನಿಂಬೆ ಬೇಸಾಯ ಸರ ನೀರು ಕಡಿಮೆ ಇದ್ದ ಸಲುವಾಗಿ ನಾವು ಅಷ್ಟೇ ಹನಿ ನೀರಾವರಿ ಮುಖಾಂತರ ನಿಂಬೆ ವ್ಯವಸಾಯ ಮಾಡ್ತಿದ್ದೇವೆ ಸರ್. ಅದಕ್ಕೆ ನಾವು ಹೆಚ್ಚಾಗಿ ಸರ್ಕಾರಿ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರನೇ ಹೆಚ್ಚು ಯೂಸ್ ಮಾಡ್ತಿದ್ದೇವೆ ಸರ್. ಅಂದರೆ ಸರ್ಕಾರಿ ಗೊಬ್ಬರಕ್ಕಿಂತ, ಅಂದರೆ ರಾಸಾಯನಿಕ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಉತ್ತಮ ಅಂತ ನಿಮಗೆ ಅನಿಸ್ತಾ ಇದೆ ಮತ್ತು ಮಾಡ್ತಾ ಇದ್ರಿ? ಎಷ್ಟು ವರ್ಷದಿಂದ ಇದು ಸಾವಯವಕ್ಕೆ ನೀವು ತಿರುಗಿದ್ರಿ? ಇದು ನಿಂಬೆ ಹಚ್ಚಿನದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಲ್ಲ ಸರ್, ಅಲ್ಪ ಸ್ವಲ್ಪ ಮಾಡ್ತಿದ್ದಾರೆ. ನಾವು ನಿಂಬೆ ಹಚ್ಚಿಗ 8-9 ವರ್ಷ ಚಲೋ ಅದಾರೆ ಸರ್. ಈಗ ಅಂದರೆ 9 ವರ್ಷವರೆಗೆ ನೀವು ರಾಸಾಯನಿಕ ಬಿಟ್ಟಿದ್ರಿ, 9 ವರ್ಷದಿಂದ ನೀವು ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ರಿ. ಸಾವಯವ ಗೊಬ್ಬರ ನೀವು ಸುಮಾರು 9 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ರಲ್ಲ, ಆದರೆ ಹೇಗಿದೆ ಫಸಲು? ಹೇಗಿದೆ? ಇಲ್ಲ, ಸರಿಯಾಗಿ ಇಳುವರಿ ಕೊಡ್ತಾರೆ ಸರ್. ಅದ್ರ ಮಾಲ್ ಸೈನಿಂಗ್ ಬರ್ತಾರೆ, ಮಾರ್ಕೆಟ್ಗೆ ಸ್ವಲ್ಪ ಹೆಚ್ಚಿನ ರೇಟ್ನಲ್ಲಿ ಮಾರ್ತದೆ ಸರ್. ಅದು ಅದ್ರ ಸಲುವಾಗಿ ನಾವು ಅದರ ಸಾವಯವ ಗೊಬ್ಬರದಿಂದ ಸರ್ ಅದ್ರ ನೀರನ್ನು ಸ್ವಲ್ಪ ಹತೋಟಿ ಕಂಟ್ರೋಲ್ ಮಾಡ್ಕೋತಾರೆ ಅವರು. ಬೆಳೆಗಳಿಗೆ ಏನು ಎಫೆಕ್ಟ್ ಆಗಲ್ಲ ಸರ್ ಅದರ ಅದ್ರ ಸಲುವಾಗಿ ನಾವು ಸಾವಯವ ಗೊಬ್ಬರನೇ ಯೂಸ್ ಮಾಡ್ಕೋತಾ ಬರ್ತಿದ್ದೇವೆ ಸರ್. ಈ ಲಿಂಬೆ ಹೇಗಿದೆ ಈ ಸಲದ್ದು? ಅಂದರೆ ಆ ಗಾತ್ರದಲ್ಲಿ ಎಲ್ಲ ಒಳ್ಳೆ ಗಾತ್ರದ ಲಿಂಬೆ ಸಿಕ್ಕಿದೆ ನಿಮಗೆ? ಹಾಂ, ಸಿಕ್ಕದೆ ಸರ್. ಆದ್ರೆ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಮಳೆ ಕಡಿಮೆ ಇದೆ ಸರ್ ನಮಗೆ. ಹಿಂಗಾಗಿ ಈ ಸಲ ಸ್ವಲ್ಪ ನೀರು ಕಾಯಿ ಸಣ್ಣ ಹಿಡಿದೆ. ಪ್ರತಿ ವರ್ಷ ನಾವು ನಿಂಬೆ ಚಲೋ ತಗೋತೇವೆ ಸರ್. ಅಂದರೆ ಸಣ್ಣ ಕಾಯಿ ಹಿಡಿದ್ರೆ ಭಾಳ ಕಷ್ಟ ಆಗ್ತದಲ್ಲ ಮಾರ್ಕೆಟಿಗೆ, ಮಾರ್ಕೆಟಲ್ಲಿ ಅಷ್ಟು ಡಿಮಾಂಡ್ ಇರೋದಿಲ್ಲ, ಅದರಿಂದಾಗಿ ಹೇಗೆ ಅದನ್ನು ನಿಭಾಯಿಸಿದ್ರಿ ಈ ಪರಿಸ್ಥಿತಿಯನ್ನು? ಇಲ್ಲ ಸರ್, ಮಾರ್ಕೆಟ್ ಅಂದರೆ ಅಷ್ಟು ಅತಿ ಚಿಕ್ಕದಲ್ಲ ಸರ್, ಮೀಡಿಯಮ್ ಕ್ವಾಲಿಟಿ ಇದೆ. ಆದರೆ ನಮ್ಮ ರೇಟ್ನು ಮೀಡಿಯಮ್ ಕ್ವಾಲಿಟಿಯಲ್ಲಿ ಸಿಗುತ್ತೆ ಸರ್. ಇದು ದಪ್ಪ ಸೈಜ್ ಅದು ಸ್ವಲ್ಪ ಜಾಸ್ತಿ ಮಾಡಿದ್ರೆ 100-200 ಕಡಿಮೆ ಮಾಡ್ತದೆ ಸರ್ ಅಷ್ಟೇ. ಏನಿದು ಸೈಜಲ್ಲಿ ಅಂದರೆ ದಪ್ಪ ಲಿಂಬೆ ಈ ಸಲ ಅಷ್ಟೊಂದು ಸಿಕ್ಕಿಲ್ಲ ಅಂತ ಹೇಳಿದ್ರಲ್ಲ ನೀವು, ಸ್ವಲ್ಪ ಗಾತ್ರ ಕಡಿಮೆ ಆಯಿತು ಮೀಡಿಯಮಲ್ಲಿ ಇದೆ ಅಂತ, ಏನದಕ್ಕೆ ಕಾರಣ? ಆದರೆ ಮಳೆ ಬರದೇ ಇದ್ದ ಕಾರಣ ಸರ್, ನೀರು ನಮ್ಮ ಬೋರೆಲ್ಲ ನೀರು ಕಮ್ಮಿ ಆದರೆ ಅದಕ್ಕೆ ಸ್ವಲ್ಪ ನೀರು ಬಿಡೋ ಅಲ್ಲಿ ಡಿಸ್ಟೆನ್ಸ್ ಆಗಿದೆ. ಹೀಗಾಗಿ ಕಾಯಿ ಸ್ವಲ್ಪ ಸೈನಿಂಗ್ ಬರಲೇ ದಪ್ಪ ಆಗಲಿ. ಮಳೆ ಕೂಡ ಆಗಬೇಕಿತ್ತು ಮತ್ತು ಬೋರ್ವೆಲ್ ನೀರು ಕೂಡ ನಿಮಗೆ ಸಾಕಷ್ಟು ಬೇಕಿತ್ತು ಅಲ್ವಾ, ಅದರಿಂದಾಗಿ ಗಾತ್ರ ಕಡಿಮೆ ಆಗಿದೆ, ನೀರು ಸ್ವಲ್ಪ ಕಡಿಮೆ ಹಿಡಿದಿರಬೇಕು ಇದಕ್ಕೆ. ಇನ್ನು ಇದಕ್ಕೆ ಕೀಟಬಾಧೆ ಏನಾದರೂ ಕಂಡು ಬಂದಿದೆ? ಹಾಂ, ಕೀಟಬಾಧೆ ಬರುತ್ತೆ ಸರ್. ನಾವು ಅದನ್ನ ನೋಡ್ಕೊಂಡು ಅದಕ್ಕೆ ಔಷೋಪಚಾರ ಮಾಡ್ತೀವಿ. ಏನೆಲ್ಲ ಉಪಚಾರ ಮಾಡ್ತೀರಾ? ಅದು ಕೂಡ ಸಾವಯವ ರೀತಿಯಲ್ಲೇ ಉಪಚಾರ ಮಾಡ್ತೀರಾ ಕೀಟಬಾಧೆಗೆ? ಕೀಟಬಾಧೆ ಇಲ್ಲ ಸರ್, ನಾವು ಔಷಧ ತಂದ್ಕೊಂಡು ಹೊಡಿತೀರಿ ಸರ್. ಮತ್ತು ಅದಕ್ಕೆ ಮತ್ತೆ ನಾವು ಏನು ಸ್ವಲ್ಪ ಇದ್ರದಿಂದ ಐಸೋಲ್ ಅಂತೇಳಿ ಡ್ರಿಪ್ನ ಮುಖಾಂತರ ಬಿಡ್ತೀವಿ ಸರ್. ಮತ್ತು ನಾವು ಇತಿ ಮಾಡೋ ಟೈಮ್ದಾಗ ಹೆಂಡಿ ತೊಳಿತಿದ್ದೇವೆ ಸರ್ ನೀರಿನಲ್ಲಿ ಬಿಡುವಾಗ. ಮಳೆ ಜಾಸ್ತಿ ಆದ್ರೆ ಕವಲಿ ಮುಖಾಂತರ ನೀರು ಬಿಡ್ತೀರಿ ಸರ್. ಹಾಳಾಗ ಗೊಬ್ಬರ ಸಗಣಿ ಸರ್, ಸಗಣಿ ತೊಳಿತಿದ್ದಾರೆ ನೀರಿನಲ್ಲಿ. ಅದರಿಂದ ಚಲೋ ಒಳ್ಳೆ ಒಂದು ಉತ್ತಮ ಕ್ವಾಲಿಟಿ ಬರ್ತದೆ ಸರ್. ಆದ ಕಾರಣ ನಾವು ಅದೇ ಯೂಸ್ ಮಾಡ್ಕೊತೀವಿ. ಅಂದರೆ ನೀವು ಈ ವರ್ಷ ಸಂಪೂರ್ಣವಾಗಿ ಕೀಟಬಾಧೆಯನ್ನು ಹತೋಟಿಗೆ ತಂದಿದ್ದೀರಾ ಈ ಒಂದು ವಿಧಾನದಿಂದ? ಹ್ಞೂ ಸರ್, ನಿಂಬೆ ಅದೇನು ರೋಗ ಇಲ್ಲ ಸರ್, ಸದ ಕಂಟ್ರೋಲ್ ಆಗದೇನು. ಇನ್ನು ಈ ಲಿಂಬೆ ಮಾರಾಟದ ವ್ಯವಸ್ಥೆ ಹೇಗಿದೆ, ಎಲ್ಲಿ ತಗೊಂಡೋಗ್ತೀರಿ? ಈಗ ನೀವು ಇಂಡಿ ತಾಲೂಕಲ್ಲಿ ಇದ್ದೀರಿ ನೋಡಿ, ಈ ಲಿಂಬೆ ಮಾರಾಟಕ್ಕೆ ನೀವೇ ತಗೊಂಡೋಗ್ತೀರಾ ಅಥವಾ ಇಲ್ಲಿ ಬಂದು ಖರೀದಿ ಮಾಡ್ತಾರಾ? ಇಲ್ಲ ಸರ್, ನಮ್ಮಲ್ಲಿ ಹುಂಡೆಕರ್ ಅಂತೇಳಿ ಇದಾರೆ. ನಾವು ಡಾಗ್ ಮಾಡ್ಕೊಂಡು ಅವ್ರಿಗೆ ಹುಂಡೆಕರ್ ಒಪ್ಪಿಸಿ ಬಿಡ್ತಾರೆ, ಅವರು ಮಾರ್ಕೆಟ್ ಹೋಗಿ ಮಾರ್ಕೊಂಡು ನಮಗೆ ಪಟ್ಟಿ ತಂದು ಕೊಡ್ತಾಯಿದ್ದಾರೆ ಸರ್. ಅಷ್ಟೇ ರೀ, ನಾವು ಏನು ಹೋಗಲ್ಲ ಸರ್, ಹುಂಡೆಕರ್ಗಳು ಹೋಗಿ ಮಾರ್ಕೊಂಡು ಬರ್ತಾಯಿದ್ದಾರೆ. ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ನೀವು ಲಿಂಬೆ? ಲಿಂಬೆ ವರ್ಷಕ್ಕೆ ಬಂದಂಗೆ ಅಂತ ಸರ್, ಒಂದೂವರೆ ತಿಂಗಳು ಅಷ್ಟೇ ಕಡಿಮೆ ಇರ್ತದೆ ಸರ್ ಕಾಯಿ, ಕಂಟಿನ್ಯೂ ಕಾಯಿ ಅದ ಸರ್. ಲಿಂಬೆಯಲ್ಲಿ ಬೇರೆ ವೆರೈಟಿಗೆ ಏನಾದರೂ ನೀವು ಪ್ರಯತ್ನ ಪಟ್ಟಿದ್ದೀರಾ? ಈಗ ನೀವು ಬೆಳೆಸುವಂಥ ಲಿಂಬೆ ಯಾವುದಿದು ತೋರಿಸಿ. ಆದರೆ ಅದು ನಮ್ಗೆ ಅಷ್ಟು ತಳಿ ಯಾವುದಂತ ಮಾಹಿತಿ ಇಲ್ಲ ಸರ್. ನಾವು ಈಗ ಬೇರೆಯವ್ರಲ್ಲಿ ಆಗಿ ಇದು ಒಂದು ತಂದು ಆಗಿ ಹಚ್ಚಿದ್ದೇವೆ ಸರ್. ಆದ್ರೆ ಅದರ ಬಗ್ಗೆ ಆ ತಳಿ ಯಾವುದು ಅನ್ಸುತ್ತೆ ಅಂದ್ರೆ ನಮ್ಗೆ ಅಷ್ಟು ಪಕ್ಕ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ನೀವು ಹಚ್ಚಿದ್ದೀಗ 9 ವರ್ಷದಿಂದ ಇದು ಲಿಂಬೆ ಬೆಳೆಸ್ತಾ ಇದ್ರಿ, ಬೇಸಾಯ ಮಾಡ್ತಾ ಇದ್ರಿ, ಇದೇ ಚಲೋ ಅನಿಸ್ತದೆ ನಿಮಗೆ? ಒಳ್ಳೇದು ಅನಿಸ್ತಾರೆ ಸರ್. ಅದು ಇದರಿಂದ ನಮ್ಗೆ ಯಾವುದೇ ಏನು ತೊಂದರೆ ಬೀಳಲ್ಲ ಸರ್. ಮನೆ ಯಾವುದೂ ಕೊರತೆ ಆಗಲ್ಲ ಸರ್. ಪ್ರತಿದಿನ ನಮಗೆ ವಾರದಾಗ 2 ಅಥವಾ 3 ಸಲ ಕಾಯಿ ಕೀಳ್ತಿದ್ದೇವೆ ಸರ್. ಅದನ್ನು ಮಾರ್ಕೆಟ್ ಕಳಿಸಿದ ನಮ್ಮ ಮನೆ ಸಂಸಾರ ನಾವು ನಡೆಸ್ಕೊಳ್ಬೇಕು, ಯಾವ ತೊಂದರೆ ಇಲ್ಲಾರ್ದೆ. ಈಗ 9 ವರ್ಷದಿಂದಲೂ ಲಿಂಬೆಯಲ್ಲಿ ತೊಡಗಿದ್ರಿ, ಲಿಂಬೆ ಬೇಸಾಯದಲ್ಲಿ, ಏನಾದರೂ ಈ ವರ್ಷ ಮತ್ತು 9 ವರ್ಷ ಹಿಂದಿನದ್ದು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಹೇಳಿ, ಲಾಭದಾಯಕವಾಗಿದೆಯಾ ಅಥವಾ ಲಾಭ ಸಾಕಷ್ಟು ಇದೆಯಾ ಅಥವಾ ಸರಿಸಮವಾಗಿದೆಯಾ ನಿಮ್ಮ ಲಾಭ? ಇಲ್ಲ ಸರ್, ಅದನ್ನು ನಾವು ನಿಷ್ಠಾದಂತ ಆದರೆ ಅದಕ್ಕೆ ತಕ್ಕಂತೆ ನಾವು ಏನನ್ನು ಅದಕ್ಕೆ ಉಪಚಾರ ಮಾಡಬೇಕು. ಆ ಉಪಚಾರ ಮಾಡ್ಕೊಂಡು ಹೋದೆ ಅಂದ್ರೆ ನಮ್ಗೆ ಏನೂ ತೊಂದರೆ ಅನಿಸಲ್ಲ ಸರ್. ಸಕಾಲಕ್ಕೆ ಅದೇನು ರೋಗ ಬಂದ್ರೆ ರೋಗ ತಡೆಗಟ್ಟಬೋದು, ಮತ್ತು ಅದಕ್ಕೆ ಅದಕ್ಕೆ ತಕ್ಕಂತೆ ಅದಕ್ಕೆ ಆಹಾರ ಕೊಟ್ಟೆವು ಅಂದ್ರೆ ಇವು ಆಹಾರ ರೂಪದಲ್ಲಿ ಅಂದ್ರೆ ಇದು ನಾವು ಸ್ವಲ್ಪ ಡ್ರಿಪ್ನಾಗ ಎನ್ ಪಿ ಕೆ ಅಂತೇಳಿ ಬರ್ತದೆ ಸರ್, ಅದು ಬಿಡ್ತಿದ್ರಿ. ಮತ್ತು ನಾವು ಸಗಣಿ ತೊಳಿತೀವಲ್ಲ ರೀ, ಇದರಿಂದ ಸ್ವಲ್ಪ ನಮ್ಗೆ ಅದರ ಏನು ಲಾಭಾಂಶ ಜಾಸ್ತಿ ಅನಿಸ್ತದೆ ಸರ್. ಅಂದರೆ ಲಿಂಬೆಯಲ್ಲಿ, ಲಿಂಬೆ ಬೇಸಾಯದಲ್ಲಿ ಯಾರಾದರೂ ತೊಡಗಿದ್ರೂ ಕೂಡ ಲಾಭ ಹೆಚ್ಚಿನ ಪಡಿಬಹುದು ಅಲ್ವಾ, ನೀವು ಅನುಸರಿಸಿದ ಒಂದು ವಿಧಾನದಿಂದ? ಇನ್ನು ಲಿಂಬೆ ಅಲ್ಲದೆ ನೀವು ಜೋಳ, ಬಿಳಿ ಜೋಳ ಕೂಡ ಬೆಳೆಸ್ತಾ ಇದ್ರಿ ನೋಡಿ, ನಿಮ್ಮ ಲಿಂಬೆ ಇದರ ಪಕ್ಕದಲ್ಲಿ ಕಾಣ್ತಾ ಇದೆ ಬಿಳಿ ಜೋಳದ್ದು, ಎಷ್ಟು ಎಕರೆದಲ್ಲಿ ಇದೆ ಹೇಳಿ? ನಾವು 2 ಎಕರೆ ಹಾಕಿದ್ರು ಸರ್ ಜೋಳ. ದಂಗಷ್ಟು ಮೇವು ಆಯ್ತು, ನಮ್ಮ ಮನೆ ಇಷ್ಟು ಜೋಳ ಆಯ್ತು ಹೇಳಿ 2 ಎಕರೆ ಮಾಡಿದ್ರು. 2 ಎಕರೆದಲ್ಲಿ ಸಾಕಷ್ಟು ಆದಾಯ ಬರ್ತಾ ಇದೆ 2 ಎಕರೆ ಅಷ್ಟು ನಮ್ಮ ಮನೆ ಪ್ರತ್ಯೇಕ ಬರ್ತದೆ ಸರ್. ನಾವು ಮತ್ತೆ ಮಾರ್ಕೆಟ್ಗೆ ಕಳ್ಸಲ್ಲ ಸರ್, ನಮ್ಮ ಮನೆ ಪ್ರತ್ಯೇಕ ಜೋಳ ಕಣಿಕೆ ನಮ್ಗೆ ಇಷ್ಟು ಸಫಿಷಿಯಂಟ್ ಆಗುತ್ತೆ. ಅಂದ್ರೆ 2 ಎಕರೆ ಅಷ್ಟು ನೀವು ಬೆಳೆಸ್ತೀರಿ ಬಿಳಿ ಜೋಳ, ಅದು ನಿಮ್ಮ ಮನೆ ಖರ್ಚಿಗೆ ಆಗುತ್ತೆ. ಆಮೇಲೆ ಇದ್ರ ಬಗ್ಗೆ ಹೇಳಿ, ದ್ರಾಕ್ಷಿ ಬಗ್ಗೆ, ಒಳ್ಳೆ ಇನ್ಕಮ್ ತರುವಂತ ಬೆಳೆ ನೋಡಿ, ಬಹಳ ಕಷ್ಟಪಟ್ಟು ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳಿ ನಿಮ್ಮ ಅನುಭವ ಹೇಳಿ. ದ್ರಾಕ್ಷಿ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಅದು 7 ವರ್ಷ ಚಾಲು ಆಯ್ತು ದ್ರಾಕ್ಷಿಯಿಂದ. ಅದು ನಮಗೆ ಅಷ್ಟನ್ನು ತುಟ್ಟಿ ಏನು ಅನಿಸಿಲ್ಲ ಸರ್. ಆದ್ರೆ ನಾವು ಯಾಕೆ ಮಾಡ್ಕೋತ ಬಂದಿದ್ದಾರೆ, ಅದನ್ನು ಸರಿಯಾಗಿ ಇನ್ಕಮ್ ಬಂದಿದೆ ಸರ್. ಅದು ಪ್ರತಿ ವರ್ಷ ರೇಟ್ ನಮ್ಗೆ ಒಳ್ಳೆ ರೇಟ್ ಸಿಕ್ತು ಅಂತಂದ್ರೆ 6-7 ಲಕ್ಷವರೆಗೆ ಆಗುತ್ತೆ ಸರ್, 1 ಎಕರೆ. ಈಗ ನಾವು 2 ಎಕರೆ ಟೋಟಲ್ ಮಾಡೋದು 2 ಎಕರೆ ಸರ್. ಆದ್ರೆ ನಮ್ಮ ನೀರು ಕಡಿಮೆ ಇದ್ದ ಕಾರಣದಿಂದ 1 ಎಕರೆ ಕಣ್ಣು ಕಟ್ಟಿದ್ದಾರೆ ಸರ್. 1 ಎಕರೆ ಕಣ್ಣು ಕಟ್ಟಿಲ್ಲ ರೀ ಅಣ್ಣ, ಅದು 1 ಎಕರೆ ಹಾಗೆ ಉಳಿದದೆ. 1 ಎಕರೆದಲ್ಲಿ 6-7 ಲಕ್ಷ ನಮಗೆ 200 ಮೇಲ್ಪಟ್ಟ ರೇಟ್ ಸಿಕ್ಕತ್ತೆ ಅಂದ್ರೆ ನಮಗೆ 6-7 ಲಕ್ಷ ಆಗ್ತದೆ ಸರ್. ಮತ್ತು ಒಂದು ವೇಳೆ 100 ಒಂದು 200 ಒಳಗಡೆ ಸಿಕ್ತಪ್ಪ ಅಂದ್ರೆ 4-5 ಲಕ್ಷವರೆಗೂ ನಮಗೆ ಆದಾಯ ಸಿಗುತ್ತೆ ಸರ್. ಅಂದ್ರೆ 4-5 ಲಕ್ಷವರೆಗೆ ಆದಾಯ ಅಂತ ಹೇಳಿದ್ರೆ ದ್ರಾಕ್ಷಿಯಲ್ಲಿ, ಇದೆಲ್ಲ ನಿಮ್ಮ ಖರ್ಚು ಹೋಗಿಯಾ? ಇಲ್ಲ ಸರ್, ಅದು ಖರ್ಚು ಹಿಡಿದೆ ಬರುವ ಇನ್ಕಮ್, ಖರ್ಚೆಲ್ಲ ಸೇರಿ ಅಷ್ಟು. ಅಂದ್ರೆ ಖರ್ಚೆಲ್ಲ ಸೇರಿ ಅಂದ್ರೆ ಈಗ ಖರ್ಚು ಬಿಟ್ಟರೆ ಎಷ್ಟು ಇನ್ಕಮ್ ಬರುತ್ತೆ 1 ಎಕರೆ ಜಾಗದಲ್ಲಿ ದ್ರಾಕ್ಷಿಯಲ್ಲಿ ಎಷ್ಟು? ಅದಕ್ಕೆ ನಾವು ಮ್ಯಾಕ್ಸಿಮಮ್ ಅಂದ್ರೂ ಮಿನಿಮಮ್ ಮ್ಯಾಕ್ಸಿಮಮ್ ಒಂದು 1.5-2 ಲಕ್ಷವರೆಗೆ ಬರ್ಬೋದು ಸರ್. ನಾವು ಮಳೆಯ ಅನುಸಾರವಾಗಿ ಅದಕ್ಕೆ ಖರ್ಚು ಮಾಡ್ತಿದ್ದೇವೆ ಸರ್. ನೀರಿನ ನಾವು ಸಫಿಷಿಯಂಟ್ ಟೆಸ್ಟ್ ಅನ್ನು ನೋಡ್ಕೊಂಡು ಖರ್ಚು ಮಾಡ್ತೀವಿ ಸರ್. ಹಿಂಗೆ ಅದು ಖರ್ಚು ಹೋಗಿ ನಮ್ಗೆ ಒಳ್ಳೆಯ ಒಂದು ನಾವು ಹೆಚ್ಚಿಗೆ ನಾವು ಖರ್ಚು ಮಾಡಿದೆಪ್ಪ ಅಂದ್ರೆ ಅದು ಹೆಚ್ಚಿಗೆ ಬರ್ತದೆ ಸರ್. ನಾವು ಕಮ್ಮಿ ಅಂದರೂ 1.5-2 ಲಕ್ಷವರೆಗೆ ಖರ್ಚು ಮಾಡಿದೆ ಅಂದ್ರೆ ಅದು 7 ಲಕ್ಷವರೆಗೆ ನಮ್ಗೆ ಮುಂದೆ ಲಾಭಾಂಶ ಇರ್ತದೆ. ದ್ರಾಕ್ಷಿ ಬೆಳೆಯಲ್ಲಿ ಲಾಭ ಇದೆ ಅಲ್ವಾ? ಲಾಭ ಇದೆ ಸರ್ ನಮಗೆ. ಅಷ್ಟು ದ್ರಾಕ್ಷಿದು ಏನು ನಮಗೆ ಅದು ಅದರಿಂದ ಹಾನಿನೂ ಇಲ್ಲ ಸರ್. ಆದಷ್ಟು ಪ್ರತಿ ವರ್ಷ ನಮಗೆ ಹೆಚ್ಚಾಗುತ್ತೆ ಹೊಂಟದ್ರೆ. ಆದ್ರೆ ನಮ್ಗೆ ನಾವು ಮಾಡೋದಕ್ಕೆ ಮಾರ್ಕೆಟ್ ರೇಟ್ ಸಿಗ್ಬೇಕು ಸರ್ ಅಷ್ಟೇ. ಇರೋದಕ್ಕೆ ಮಾರ್ಕೆಟ್ ಸಮಸ್ಯೆ ಇದೆಯಾ? ಮಾರ್ಕೆಟ್ ಸಮಸ್ಯೆ ಇಲ್ಲೇನಿಲ್ಲ ಸರ್, ಮಾರ್ಕೆಟ್ ಸಮಸ್ಯೆ ಏನಿಲ್ಲ ಸರ್. ಇಲ್ಲ ನಮ್ಮ ಬಿಜಾಪುರದಲ್ಲಿ ನಾವು ಕೊಡ್ತಿದ್ದಾರೆ ಮನುಕ್ಕೆ, ಅಲ್ಲ ಮಾರಿ ಎಲ್ಲ ಅವತ್ತೇನು ತೊಂದರೆ ಇಲ್ಲ ರೀ, ನಮ್ಗೆ ಹಣ ವಾಪಸ್ ತಿದ್ದಾರೆ ಸರ್. ಆದ್ರೆ ರೇಟಿಂದೇ ಸ್ವಲ್ಪ ಏರಿಳಿತ ಆಗುತ್ತೆ ಸರ್. ಅಂದ್ರೆ ಈ ದ್ರಾಕ್ಷಿ ಬೆಳೆಯಲ್ಲಿ ಕೂಡ ನೀವು ಯಾವ್ದು ಗೊಬ್ಬರ ಯೂಸ್ ಮಾಡ್ತೀರಿ? ದ್ರಾಕ್ಷಿ ಬೆಳೆಯಲ್ಲಿ ನಾವು ಸ್ವಲ್ಪ ಸಾವಯವ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. ಹೆಚ್ಚು ನಾವು ಸ್ಪ್ರೇ ಮಾಡ್ಲಿಕ್ಕೆ ಮತ್ತು ಡ್ರಿಪ್ನಲ್ಲಿ ಗೋಮೂತ್ರ ಬಿಡ್ತೈತೆ ಸರ್. ಗೋಮೂತ್ರ ಜಾಸ್ತಿ ಬಿಡ್ತೇವೆ ಸರ್, ಅದರಿಂದ ನಮ್ಗೆ ರೋಗನೂ ಕಂಟ್ರೋಲ್ ಆಗ್ತದೆ ಮತ್ತು ಮಾಲನೂ ಸೈನಿಂಗ್ ಬರ್ತದೆ ಸರ್. ಈಗ ಗೋಮೂತ್ರ ಬಿಡಬೇಕಾದ್ರೆ ದ್ರಾಕ್ಷಿ ಗಿಡಕ್ಕೆ ಸಾಕಷ್ಟು ಗೋವು ಕೂಡ ಇರಬೇಕಲ್ಲ ನಿಮಗೆ ಹತ್ರ? ಹೇಗಿದೆ, ಎಷ್ಟಿದೆ? ಒಂದು 2 ಆಕಳದ್ರಿ ಸರ್. ಮತ್ತು ಎಮ್ಮಿ ಅವು ಎಮ್ಮಿ ಇದ್ದದ್ದೆಲ್ಲ ನಾವು ಡ್ರಿಪ್ನೇ ಬಿಡ್ತೀವಿ ಸರ್. ಸ್ಪ್ರೇ ಮಾಡಲಿಕ್ಕೆ ಎಷ್ಟು ಆಕಳದ್ದು ಹಿಡಿತೀವಿ ಸರ್. ಸುಮಾರು ಎಷ್ಟು ಲೀಟ್ರು ಗೋಮೂತ್ರ ಸಿಗುತ್ತೆ ಪ್ರತಿದಿನ? ಪ್ರತಿದಿನ ಒಂದು 2 ಲೀಟ್ರ್ ಸರ್. ನಾವು ಸ್ಪ್ರೇ ಮಾಡ್ಲಿಕ್ಕೆ ವಾರದಾಗ 2 ಅಥವಾ 3 ಸ್ಪ್ರೇ ಮಾಡ್ತೇವೆ ಸರ್. ಅದರಾಗ ಅದಕ್ಕೆ ಮತ್ತು ಗೋಮೂತ್ರ ಸಫಿಷಿಯಂಟ್ ಆಗುತ್ತೆ ಸರ್. ಈಗ ದ್ರಾಕ್ಷಿ ಬೆಳೆಸೋದನ್ನು ಮತ್ತಷ್ಟು ಜಾಸ್ತಿ ಮಾಡ್ಬೋದಲ್ಲ, ನಿಮ್ಮ 12 ಎಕರೆ ಇದೆ ಅಂತ ಹೇಳಿದ್ರಲ್ಲ, ಒಳ್ಳೆ ಆದಾಯ ಕೊಡುವಂತ ಇದು ಬೆಳೆ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರಿ? ಜಾಸ್ತಿ ಮಾಡುದು ಸರ್, ಅದ್ರ ನೀರಿನ ಸಮಸ್ಯೆ ಇದೆ ಸರ್. ನಮ್ಗೆ ಈಗ ನಾವೆಲ್ಲ ಮತ್ತೆ 4 ಬೋರ್ವೆಲ್ ಹಾಕಿದ್ದೀವಿ ಸರ್, 4 ಬೋರ್ವೆಲ್ ನೀರು ಸಫಿಶಿಯಂಟ್ ಇಲ್ಲ ಸರ್, ಸ್ವಲ್ಪ ಅದ. ಹೀಗಾಗಿ ನಮ್ಗೆ ಮುಂದೆ ಬೆಳೆಸಬೇಕಾದ್ರೆ ನೀರಿನ ಅಭಾವ ಇರೋದ್ರಿಂದ ನಾವು ಇಷ್ಟರ ಮಟ್ಟಿಗೆ ಇಷ್ಟೇ ನಾವು ವ್ಯವಸ್ಥೆ ಮಾಡ್ಕೋತ ಇಷ್ಟರಲ್ಲೇ ಇದ್ದೀವಿ ಸರ್. ನೀರಿದ್ದೆ ಒಂದು ದೊಡ್ಡ ಸಮಸ್ಯೆ ಇಲ್ಲ, ಮಳೆ ಬಂದಿಲ್ಲ ಸಾಕಷ್ಟು ಅಲ್ವೇನ್ರಿ? ಮತ್ತೆ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದ್ರ ನೀರಿಗೆ? ಕೃಷಿ ಹೊಂಡ ಏನಾದ್ರು ಮಾಡಿದ್ರ? ಅದು ನೀರಾವರಿ ವ್ಯವಸ್ಥೆ ಇದೆಯಾ ಇಲ್ಲಿ ಏನಾದ್ರು? ಕೃಷಿ ಹೊಂಡ ಇದೆ ಸರ್, ಕೃಷಿ ಹೊಂಡ ಇದ್ರು ಅದು ಮಳೆ ಸಾಕಷ್ಟು ಆದ್ರೆ ಹೊಂಡಗಳು ತುಂಬ್ತವ್ರಿ ಸರ್. ಬೋರ್ವೆಲ್ ನೀರು ಹೆಚ್ಚತ್ತ, ನೀರಿನ ಬೋರ್ವೆಲ್ ನೀರಿಂದ ಸ್ಟಾಕ್ ಮಾಡ್ತೇವೆ ಸರ್ ನಾವು. ಹೀಗಾಗಿ ಮುಂದೆ ಬೆಳೆಸೋಕೆ ಆಗಲ್ಲ. ಹೊಲದ ಹತ್ರ ಏನಾದ್ರು ಚಾನಲ್ ಎಲ್ಲ ಇಲ್ಲ? ಎಷ್ಟು ದೂರದಲ್ಲಿ ಇದೆ ಚಾನಲ್? ಚಾನಲ್ ಇಲ್ಲಿ 12 ಕಿಲೋಮೀಟರ್ ದೂರ ಇದೆ ಸರ್. 12 ಕಿಲೋಮೀಟರ್ ದೂರ ಇದ್ರೆ ಮೊದಲ ಆರ್ಥಿಕ ಪರಿಸ್ಥಿತಿ ಒಂದು ಸ್ವಲ್ಪ ತೊಂದರೆ ಇದ್ದ ಕಾರಣ ನಾವು ಮಾಡಿಲ್ಲ ಸರ್. ಈಗ ಇದ್ದಟ್ಟ ಮೇಲೆ ಎಷ್ಟು ಭಾಗಿಸ್ಕೊಂಡು ಹೊಂಟಿದ್ದಾರೆ. ಸುಮಾರು 12 ಕಿಲೋಮೀಟರ್ಯಿಂದ ನೀರು ತರಿಸೋದು ಕೂಡ ಬಹಳ ಕಷ್ಟದ ವಿಷಯನೇ ಅಲ್ವಾ? ಮಳೆ ಆಶ್ರಯಿತವಾಗಿ ನಿಮ್ಮ ಬೆಳೆ ಸಾಗ್ತಾ ಇದೆ ನೋಡಿ, ಬೇಸಾಯ ಸಾಗ್ತಾ ಇದೆ. ಕೃಷಿ ಹೊಂಡ ಒಂದು ಮಾಡಿದಿರಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಅದಕ್ಕೆ ಎಷ್ಟು ಖರ್ಚು ಬಿದ್ದು ಯಾವಾಗ ಮಾಡಿದ್ರಿ ಇದು? ಅದು 3 ವರ್ಷ ಆಯ್ತು ಸರ್ ಮಾಡಿ, 4ನೇ ವರ್ಷ ರನ್ನಿಂಗ್ ಇದೆ ಸರ್. ಎಷ್ಟು ನೀರು ಹಿಡಿತದೆ, ಎಷ್ಟು ಕೆಪಾಸಿಟಿ ಇದರದು? ಅದು ಸೈಜ್ ಸರ್ 110 ಹಿಂಗೆ 90 ಇದೆ ಸರ್, 90 ಫೀಟ್. ಮತ್ತು ಅದರ ಆಳ 25 ಫೀಟ್ ಇದೆ ಸರ್. ಅದು ಕಮ್ಮಿ ಅಂದ್ರೂ ಒಂದು 50-55 ತಾಸು ನೀರು ಹಿಡಿತದೆ ಸರ್. ಅಂದರೆ ಇದು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ಅದು 90,000 ರೂಪಾಯಿ ಇದೆ ಸರ್. ಸುಮಾರು ಒಂದು 90,000 ಅಷ್ಟು ಖರ್ಚು ಮಾಡಿದರೆ ಇದು ಒಂದು ಆಗ್ತದೆ. ಅಂದರೆ ಸರ್ 4ನೇ ವರ್ಷ ಅಂದರೆ 4 ವರ್ಷದಿಂದ 90,000 ಅಂದ್ರೆ ಈಗ ಒಂದು 1.5 ಲಕ್ಷ ಆಗ್ಬಹುದು ಅಲ್ವೇನ್ರಿ? ಹಾ ಹಾ, ಅಂದ್ರೆ ಅದರಿಂದ ಬಹಳ ಉಪಯೋಗ ಆಗ್ತಾ ಇದೆ ನಿಮ್ಗೆ ಅಲ್ವಾ ಬೇಸಾಯಕ್ಕೆ? ಆಗ್ತಾ ಇದೆ ಸರ್. ನೀವು ಮಳೆಗಾಲದಾಗ ಮಳೆ ಇದ್ದ ನಮ್ಮ ನೀರು ಹಾಕಿಟ್ಕೊಂಡು ಮಳೆ ಕಡಿಮೆ ಆದ ಅದ್ರ ನೀರು ನಾವು ಯೂಸ್ ಮಾಡ್ಕೋದು ಸರ್. ಅದರಿಂದ ನಮ್ಗೆ ಬೆಳೆ ತೊಂದರೆ ಇಲ್ಲಾರೆ ಬೆಳೆ ತಕ್ಕೋತೇವೆ, ಬೆಳೆ ಕಡಿಗವರೆಗೂ ನೀರು ಸಫಿಶಿಯಂಟ್ ಆಗ್ತದೆ ಸರ್. ಕೃಷಿ ಹೊಂಡದಿಂದ ಸರ್, ಕೃಷಿ ಹೊಂಡದಿಂದ ನೀರು ಹರಿಸ್ಲಿಕ್ಕೆ ಅಂದ್ರೆ ಇಲ್ಲಿ ದ್ರಾಕ್ಷಿ ತೋಟಕ್ಕಾಗ್ಲಿ ಅಥವಾ ಬೇರೆ ಇದಕ್ಕೆ ತೊಗರಿಗೆ ಆಗ್ಲಿ ಏನ್ ಮಾಡ್ತೀರಿ ನೀವು? ಡ್ರಿಪ್ ಇರಿಗೇಷನ್ ತರ ಮಾಡ್ತೀರಾ ಏನು? ಹಾ, ಡ್ರಿಪ್ ಅದೇ ಸರ್, ದ್ರಾಕ್ಷಿ ಡ್ರಿಪ್ ಅದೇ ಸರ್. ಪೈಪ್ ಲೈನ್ ಮುಖಾಂತರ ಮಾಡಿ ಅದು ಸ್ವಲ್ಪ ಮೇಲ್ಗಡೆ ಇರೋದ್ರಿಂದ ಅದಕ್ಕೆ ಮೋಟರ್ ಕುಂಡ್ರಿಸಿ ಮತ್ತೆ ಬೇರೆ ಮೋಟರ್ ಕುಂಡ್ರಿಸ್ಬೇಕಾದ ಸರ್, ಬೇರೆ ಮೋಟರ್ ಕುಂಡ್ರಿಸಿ ಅದರಿಂದ ನಾವು ಡ್ರಿಪ್ ನೀರು ಬರ್ತಿಸ್ತಾ ಇದ್ದಾರೆ ಸರ್. ಇಲ್ಲೊಂದಷ್ಟು ಇದು ಮಾಡಿದ್ರಲ್ಲ ನೋಡಿ, ಕಾಣ್ತಾ ಇದೆ ನೋಡಿ ನೀವು ಇದು ಯಾವ್ದಕ್ಕೆ ಮಾಡಿದ್ರಿ? ಈ ಕಬ್ಬಣದ್ದು ಸರಳಾಗಿ ಸುಮಾರು ಒಂದು 20 ಫೀಟ್ ಎತ್ತರದ್ದು ಮಾಡಿದ್ರಿ ನೀವು, ಈ ಯಾತಕ್ಕಾಗಿ ಮಾಡಿದ್ರಿ ಇದು? ಏನು ವಿಷಯ? ಮನುಕು ಮಾಡಕ್ಕೆ ಸರ್, ದ್ರಾಕ್ಷಿ ಬಂದು ಕೂಡಲೇ ಕಟಾವಂದ್ರೆ ಸರ್ ಇಲ್ಲಿ ತಂದ್ರೆ ಅಕ್ಕಿ ಹಾಕ್ತೇವೆ ಸರ್, ಇಲ್ಲಿ ಮನುಕು ಮಾಡಿ ರೆಡಿ ಮಾಡಿಕೊಂಡು ಮಾರ್ಕೆಟ್ ಕೊಡ್ತೇವೆ ಸರ್. ಇಲ್ಲಿ ಮನುಕು ಮಾಡಿಕೊಂಡು ಮಾರ್ಕೆಟ್ಗೆ ನೀವು ಕಳಿಸ್ತೀರಿ ಅಲ್ವೇನ್ರಿ? ತೊಗರಿ ಬೆಳೆ ಬಗ್ಗೆ, ತೊಗರಿ ಬೇಸಾಯ ನೀವು ಮಾಡ್ತಾ ಇದ್ರಿ ನೋಡಿ, ಎಷ್ಟು ಎಕರೆ ಅದಕ್ಕಾಗಿ ಬಿಟ್ಟಿದ್ರಿ? ತೊಗರಿಗೆ ಒಂದು 6.5 ಎಕರೆ ಇದೆ ಸರ್. ಅದು ತೊಗರಿಗೆ ಸುಮಾರು 6.5 ಎಕರೆ ತೊಗರಿಗೆ ಬಿಟ್ಟಿದ್ರಿ, ಹೇಗಿದೆ ಬೇಸಾಯ? ಹಾಂ, ಈಗ ಒಳ್ಳೆಯದಿಲ್ಲ ಸರ್, ಇನ್ನು ಮಳೆ ಕಡಿಮೆ ಆದ್ರೆ ಸರ್, ನಾವು ಮಳೆ ಆತರ ಚೆನ್ನಾಗಿ ಬರ್ತಾರೆ ಸರ್. ಆದ್ರೆ ಅದಕ್ಕೆ ನೀರು ಬಿಡಟ್ಟು ಅಂದ್ರೆ ಕೆಪಾಸಿಟಿ ಇಲ್ಲ ಸರ್, ಅದು ಮಳೆ ಮೇಲೆ ಅದು ಡಿಪೆಂಡ್ ಅದ ಸರ್. ಹಾಂ, ಯಾವಾಗ ಮಾರ್ಕೆಟಿಗೆ ಸಿಗ್ಬೋದು ಇದು ಸರ್? ಎಳ್ಳಮಸಿ ಅಂತ ಎಳ್ಳಮಸಿ ಬರ್ತದೆ ಸರ್. ಸುಮಾರು 6.5 ಎಕರೆ ಅಂದರೆ ಎಷ್ಟು ಉತ್ಪಾದನೆ ಆಗ್ಬೋದು ಅಂದಾಜು ಒಂದು? ಅಂದ್ರೆ ನಮ್ಮದು ಇದು ಮೇಲಾಟ ಹತ್ತಲ್ಲ ಸರ್, ನೀರಾವರಿ ಇಲ್ಲರಿ. ಎಕರೆಗೆ 3-4 ಚೀಲ ಕೊಡ್ಬೋದು ರೀ ಸರ್, 3-4 ಚೀಲ ಎಕರೆ ಕೊಡ್ತದೆ ಸರ್, ಮಳೆ ಸರಿಯಾಗಿ ಆಯ್ತಂದ್ರೆ. ಅಂದರೆ ಮಳೆಯ ನಿರೀಕ್ಷೆಯಲ್ಲಿ ಇದ್ದೀರಿ ನೀವು? ಹ್ಞೂ ಸರ್, ಮಳೆ ಮೇಲೆ ಡಿಪೆಂಡ್ ಅದಾರೆ ಸರ್. ಈಗ 1 ಎಕರೆಯಲ್ಲಿ ನೀವು 4 ಚೀಲ ಅಂತ ಹೇಳಿದ್ರಿ, ಸುಮಾರು 6 ಎಕರೆ ಅಂದರೆ ನಿಮಗೆ ಒಂದು 24 ಚೀಲ ಸಿಗ್ಬೋದು ಅಲ್ವಾ? ಮತ್ತು ಮಳೆ ಕಮ್ಮಿ ಬಂದರೆ? ಮಳೆ ಕಡಿಮೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ ಗೊತ್ತಾಗಲ್ಲ ಸರ್, ಮಳೆ ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ ಎಷ್ಟು ಮಟ್ಟಿಗೆ ಆತನದು ಗೊತ್ತಾಗಲ್ಲ ಸರ್. ಮೀಡಿಯಮ್ ಆದರೂ ಕಮ್ಮಿ ಅಂದ್ರೆ ಒಂದು 15-18 ಚೀಲ ಆದರೂ ಆಗ್ಬೋದು ಸರ್. ಮತ್ತೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಆಗಿದೆ ನಿಮ್ಮ ನೀರಾವರಿ, ಇದಕ್ಕೆ ಕರೆಂಟ್ ಬೇಕಾಗುತ್ತೆ ಅಲ್ಲ ಟ್ರಿಪ್ಪಿಗೆ ನೀರು ಎತ್ತಕ್ಕೆಲ್ಲ, ಹೇಗಿದೆ ವ್ಯವಸ್ಥೆ? ಕರೆಂಟ್ ಡೈಲಿ ಹಗಲತ್ತ 3 ತಾಸು ಬರ್ತದೆ ಸರ್, ರಾತ್ರಿ 4 ತಾಸು ಇರ್ತದೆ ಸರ್. ಅಷ್ಟು ಸಾಕಾಗುತ್ತಾ, ಇಷ್ಟು ಅವಧಿಯಲ್ಲಿ ಸಿಗುವಂತ ಕರೆಂಟ್ ಸಾಕಾಗುತ್ತಾ? ನಮ್ಮ ನೀರಿಗೆ ಕರೆಂಟ್ಗೆ ಸಫಿಶಿಯಂಟ್ ಆಗ್ತದೆ ಸರ್. ಇನ್ನು ಈ ಸೋಲಾರ್ದು ಏನು ಪ್ರಯತ್ನ ಪಡಲಿಲ್ಲ ನೀವು? ಸೋಲಾರ್ ಸೂರ್ಯನ ಕಿರಣದಿಂದ ಉತ್ಪಾದನೆ ಮಾಡುವಂತ ಕರೆಂಟಿಗೆ, ಅದ್ರ ಬಗ್ಗೆ ಏನಾದ್ರು ವಿಚಾರ ಮಾಡಿದ್ರ ಸರ್? ನೀರು ಜಾಸ್ತಿ ಇಲ್ಲ ಸರ್, ಈಗ ಕರೆಂಟ್ ಅದಕ್ಕೆ ನಮ್ಗೆ ಅದಕ್ಕೆ ಅದಕ್ಕೆ ಮೆಸೇಜ್ ಸಫಿಶಿಯಂಟ್ ಆಗಿದೆ ಸರ್. ಆ ಸಲ ಮುಂದಿನ ವಿಚಾರ ಏನು ಮಾಡಿಲ್ಲ. ಈಗ ದ್ರಾಕ್ಷಿ, ತೊಗರಿ, ಬಿಳಿಜೋಳ, ಆಮೇಲೆ ಲಿಂಬೆ, ಈ 4 ನಿಮ್ದು ಪ್ರಮುಖ ಆದಾಯ ತರುವಂತ ಬೆಳೆಗಳು ಅಲ್ವಾ? ಅದು ಅಲ್ಲದೆ ಬೇರೇನು ಕಾಯಿಪಲ್ಯ ಅಥವಾ ಹೈನುಗಾರಿಕೆ ಇದ್ರ ಬಗ್ಗೆ ವಿಚಾರ? ಕಾಯಿಪಲ್ಯ ಮಳೆ ಜಾಸ್ತಿ ಐತಪ್ಪ ಅಂದ್ರೆ ಕಾಯಿಪಲ್ಯ ಮಾಡ್ತಾರೆ, ಬದ್ನೆ ಗಿಡ ಹಚ್ತಾರೆ ಸರ್, ಟೊಮ್ಯಾಟೊ ಮಾಡ್ತಿದ್ದಾರೆ ಸರ್. ಆದ್ರೆ ಮಳೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ಅವು ಕೈ ಬಿಟ್ಬಿಡ್ತಾರೆ, ದ್ರಾಕ್ಷಿ ನಿಂಬೆ ಗಿಡ ಎಷ್ಟು ಕೈಕೋತಾರೆ ಸರ್. ನಿಮ್ಮ ಕೃಷಿ ಹೊಂಡದಲ್ಲಿ ಮೀನು ಬಿಡುವಂಥ ವ್ಯವಸ್ಥೆ ಏನು ಮಾಡಿಲ್ಲ ಅಲ್ಲ, ಅದಕ್ಕೆ ಕೂಡ ಮಾರ್ಕೆಟ್ ಇದೆಯಲ್ಲ, ಮೀನಿಗೆ ಒಳ್ಳೆ ರೇಟ್ ಸಿಗ್ತಾ ಇದೆ ಸರ್. ಅದು ಮಾಡಿಲ್ರಿ ಸರ್, ನಾವು ಅದ ಮಾಹಿತಿ ಸಿಕ್ಕಿಲ್ರಿ ಸರ್, ಅದ್ರ ಬಗ್ಗೆ ಅದನ್ನು ನಾವೇನು ವಿಚಾರ ಮಾಡಿಲ್ರಿ. ಬಿಜಾಪುರದ ಭೂತ್ನಾಳ ಇದೆ ನೋಡಿ, ಅಲ್ಲಿ ಮೀನುಗಾರಿಕಾ ಇಲಾಖೆನಿದೆ, ಅವ್ರು ಆಗಾಗ ಪ್ರಕಟಣೆ ಕೊಡ್ತಾ ಇರ್ತಾರೆ, ಒಂದು ಮರಿಗೆ ಒಂದು ರೂಪಾಯಿನ ಎರಡು ರೂಪಾಯಿನ ಹೀಗೆ ಕೊಡ್ತಾ ಇರ್ತಾರೆ. ಇದೊಂದು ಕೂಡ ಒಂದು ಪ್ರಯತ್ನ ಪಡ್ಬೋದಿತ್ತಲ್ಲ, ಅಂದರೆ ಆ ಕೃಷಿ ಹೊಂಡ ನೀವು ಮಾಡಿದ್ರಲ್ಲ, ಆ ಹೊಂಡಕ್ಕೆ ಬಿಟ್ಟರೆ ನೀ ಇದು ಮೀನು ಬಿಟ್ಟರೆ ಅದೊಂದು ಆದಾಯದ ಮೂಲ ಆಗುತ್ತೆ ನಿಮಗೆ. ಸರಿ ಸರ್, ಆಯ್ತು, ನಿಮ್ಮ ಸಲಹೆ ಮೇಲೆ ಇನ್ನೇನು ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ ಸರ್. ಅದು ತಂದು ಬಿಡ್ತಿದ್ದಾರೆ ಸರ್. ಇನ್ನು ಎಷ್ಟು ಜನ ಇದ್ದೀರಿ ನೀವು ಮನೆಯಲ್ಲಿ? ನಿಮ್ಮ 12 ಎಕರೆ, ನಿಮ್ಮ ತಮ್ಮನಿಗೆ 12, ನಿಮಗೆ 12 ಅಂತ ಹೇಳಿದ್ರಿ, ನಿಮ್ಮ ನಿಮ್ಮ ಸಂಸಾರ ಎಷ್ಟು ಜನ ಇದ್ದೀರಿ? ನಮ್ಮ ಮನೆಯಲ್ಲಿ 4 ಮಂದಿ ಮಕ್ಕಳು ಇದ್ರಿ ಸರ್, ನಾವಿಬ್ರು ಇದ್ದೇವೆ. ಅಂದರೆ 6 ಜನ ಇದ್ದೀರಿ ನೀವು? ಹಾಂ ಹಾಂ. ಏನು ಓದಿದ್ರಿ? ನಮ್ಮದು ಬಿ ಎ ಮುಗಿದ್ರಿ ಸರ್. ಅಂದರೆ ನೀವು ಬಿ ಎ ಓದಿದ್ರಿ, ಬಿ ಎ ಓದಿದ್ರು ಕೂಡ ನೀವು ಪೇಟೆಗೆ ಅಂದರೆ ಕೆಲಸ ಹುಡ್ಕೊಂಡು ಹೋಗಲಿಲ್ಲ, ಹಳ್ಳಿಯಲ್ಲಿ ಉಳ್ಕೊಂಡಿದ್ರಿ. ಈ ವಿಚಾರವಾಗಿ ನಮ್ಮ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಏನು ಹೇಳ್ತೀರಿ ನೀವು? ಅಂದ್ರೆ ನಮ್ಮಲ್ಲಿ ಪೂರ್ವಜರು ಆಸ್ತಿ ಇತ್ತು ಸರ್, ನಾವು ಮುಂದಕ್ಕೆ ಇಲ್ಲಿ ಹೊಲ್ರದ ಆಸೆ ವ್ಯವಸಾಯ ನಮ್ಮ ಮತ್ತೊಬ್ರು ಕೈಗೊಂಬೆಯಾಗಂಗಿಂತಲ್ಲ ನಮ್ಮಲ್ಲಿ ನಾವು ಸ್ವತಂತ್ರವಾಗಿ ಇರಬೇಕು ನಮ್ಮ ತಲೆಯಲ್ಲಿ ಬಂತ್ರಿ ಸರ್. ಆದ್ರೆ ಮತ್ತವ್ ನಾವು ಹೋಗಿ ಮತ್ತವ್ರ ಕೈಗೊಂಬೆಗೆ ದುಡಿಯೋದು, ಅಟ್ ನಮ್ಗೆ ಆದಾಯನೂ ಅಷ್ಟು ಬರ್ಲಾಕಿಲ್ರಿ, ನಮ್ಮಲ್ಲಿ ನಾವು ಕಷ್ಟಪಟ್ಟು ಮಾಡ್ಕೊಳ್ಳೋಣ, ಇದು ನಾವು ನೌಕರಿ ಆಗುತ್ತೆ ಹೆಚ್ಚಿಗೆ ನಾವು ತಕ್ಕೋಬೋದಲ್ಲ ಸಂಬಳ ಅಂತ ಹೇಳಿ ನಾವು ತಲೆ ತಗೊಂಡು ಇದೇ ಮಾಡ್ಕೊಳ್ತೀವಿ ಸರ್. ಅಂದ್ರೆ ಹಿರಿಯರಿಂದ ಬಂದ ಆಸ್ತಿಯನ್ನು ನಾವು ಓದಿದ್ರು, ಓದು ನಮ್ಮ ಆಸ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇರುತ್ತೆ ಅಲ್ವಾ? ಓದಿದ್ದು ಯಾಕಂದರೆ ಸಿಟಿಗೆ ಹೋಗಿ ಕೆಲಸ ಮಾಡೋಕ್ಕಂತಲ್ಲ, ಮಾಡುವವರು ಮಾಡಲಿ ಹೋಗಲಿ ಬಿಡಿ, ಇನ್ನು ಸಮಸ್ಯೆ ಇಲ್ಲ. ಆದರೆ ಹಿರಿಯರ ಆಸ್ತಿಯನ್ನು ಓದಿದ ಮೇಲೆ ಆ ಓದಿದ್ದನ್ನು ಇಲ್ಲಿ ಬಳಸ್ಬೋದು ಅಲ್ಲ, ಉಪಯೋಗಕ್ಕೆ ತರಬಹುದು. ಅದರಿಂದಾಗಿ ನಮ್ಮ ಹಳ್ಳಿಯ ಹುಡುಗರು ಹೆಚ್ಚಾಗಿ ಸಿಟಿಗೆ ಹೋಗಿ ಕೆಲಸ ಮಾಡೋದು, ಬೇರೆಯವರ ಕೈಯಲ್ಲಿ ಕೈಯಡಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಆಸ್ತಿ ಇದ್ದರೆ, ಅಂದರೆ ಅವರಿಗೆ ಆಸ್ತಿ ಇದ್ದರೆ, ಹಿರಿಯರಿಂದ ಬಂದ ಆಸ್ತಿ ಇದ್ದರೆ ಅದನ್ನೇ ಡೆವಲಪ್ ಮಾಡ್ಬೋದು, ಅಭಿವೃದ್ಧಿಪಡಿಸ್ಬೋದು, ಭಾಳಷ್ಟು ವಿಚಾರ ನಮಗೆ ಸಿಗ್ತದೆ. ಈಗೀಗ ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದೆ, ಸಾಲ ಸೌಲಭ್ಯ ಸರ್ಕಾರ ಕೊಡ್ತಾ ಇದೆ, ಸೊ ಇದನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಬಹುದು ಅಲ್ವಾ? ಹ್ಞೂ ಸರ್, ತೊಡಗಬಹುದು ಸರ್. ಈಗ ನಾವು ಬೇರೆಯವರಲ್ಲಿ ಹೋಗಿ ಮಾಡೋದಕ್ಕಿಂತ ನಮ್ಮಲ್ಲಿ ನಾವು ತೊಳ್ಕೊಂಡು ನಮ್ಮನ್ನ ಪುತ್ರರಾಜ್ಯದ ಆಸ್ತಿಯನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಮ್ಮ ಸಂಸಾರವನ್ನು ಸಂಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ನಾವು ಮುಂದೆ ಯಾವುದು ಬಿ ಎ ಮುಗಿತ್ರಿ ಸರ್, ಮುಂದೆ ಬಿ ಎಡ್ ನಾವು ಮಾಡಲಿಲ್ಲರಲ್ಲಿ, ಬಿ ಎಡ್ ಮಾಡಿದ್ರೆ ನಮ್ಮ ಹಿನ್ನೆಲೆಯೂ ಸ್ವಲ್ಪ ಆರ್ಥಿಕ ಸಮಸ್ಯೆ ಇತ್ತು ಸರ್. ಹೀಗಾಗಿ ನಾವು ತೋಟದಲ್ಲಿ ಉಳ್ಕೊಂಡು ಇದೇ ನಮ್ಮ ಪಿತ್ರರಾಜ್ಯದ ಆಸ್ತಿನೇ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದಾರೆ ಸರ್. ಈಗ ನಾವು ಇಲ್ಲಿ ಬಂದಿದ್ರು ನಾವು ಒಂದೇ ಬೆಳೆಯಲ್ಲಿ ಒಬ್ಬರು ನೌಕರದಾರ್ಗಿಂತ ಹೆಚ್ಚಿಗೆ ನಾವು ಸಂಬಳ ತೊಗೋಬೋದು ಸರ್. ಈ ನಿಂಬೆ ಗಿಡದಲ್ಲಿ, ಇವತ್ತು ದ್ರಾಕ್ಷಿದಲ್ಲಿ, ಇವತ್ತು ಇವತ್ತೆಲ್ಲ ನೋಡಿದ್ರು ಅದು ಅವ್ರಿಗಿಂತಲೂ ನಾವು ಸ್ವಲ್ಪ ನಮಗೆ ಸುಖಮಯ ಜೀವನ ಅಂತ ನಮ್ಗೆ ಅನಿಸ್ತದೆ ಸರ್. ಈಗ ಅವರು ಇಡೀ ವರ್ಷ ದುಡಿಯೋದ್ರಿ ಸರ್, ಅಲ್ಲಿ ನಾವು ಒಂದು ಪೀಕ್ನಾಗ ಅಷ್ಟು ನಾವು ಬೆಳೆಯನ್ನು ತಗೊಂಡು ನಾವು ಸುಖಮಯ ಸಾಗಿಸ್ಕೊಂಡು ಹೋಗ್ಸಕ್ಕೆದ ಸರ್. ಅಂದರೆ ಹಿರಿಯರಿಂದ ಬಂದ ಆಸ್ತಿಯನ್ನು ನೀವು ಅದನ್ನು ಅದರಲ್ಲಿರುವಂಥ ಬೇಸಾಯವನ್ನು ನೀವು ಮುಂದುವರಿಸ್ತಾ ಇದ್ದೀರಿ. ಬಿ ಎ ಓದಿದ್ರು ಕೂಡ ನೀವು ಕೃಷಿ ಜೀವನದಲ್ಲಿ ಹಳ್ಳಿಯಲ್ಲೇ ಸಂತೃಪ್ತರಾಗಿ ಇದ್ದೀರಿ, ಸಂತೃಪ್ತಿ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ ಅಲ್ವಾ? ಈಗ ನಿಮ್ಮ ಊರಿಗೆ ಬಂದು ನೀವು ಮಾಡಿದಂಥ ನೀವು ಪ್ರಗತಿಪರ ರೈತರು, ನೀವು ಮಾಡಿದಂಥ ಸಾಧನೆ, ನೀವು ಬೆಳೆಸಿದಂಥ ಬೆಳೆಯನ್ನೆಲ್ಲ ನೋಡಬೇಕಾದ್ರೆ ಅವರು ಏನು ಮಾಡಬೇಕಾಗತ್ತೆ? ನಿಮ್ಮ ಮೊಬೈಲ್ ನಂಬರ್ ಸಂಪರ್ಕಿಸಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಅವರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದಾ? ಬಂದ ನಾವು ಬಂದ ನೋಡ್ತೇವೆ, ಅವ್ರು ನೋಡಿ ಅವರು ನಾವು ಸೆಲೆಕ್ಕೆ ಕೂತವ್ರಿ ಸರ್. ಬಂದವ್ರಿಗೆ ಅವರೆಲ್ಲ ಏನು ಮಾಡಿದ್ದಾರೆ, ನಮ್ದು ಏನದ, ಅವ್ರಿಗೆ ನಮಗಿರುವ ಅಂತರ ಏನದ ನೋಡ್ಕೊಂಡು ಅವ್ರ ಸಲಹೆಗಳು ಮತ್ತೆ ಒಳ್ಳೇದಿತ್ತಪ್ಪ ಸಲಹೆ ನಾವು ಅಳಿಸ್ಕೊಳ್ತೇವೆ ನಮ್ಮ ಚಟುವಟಿಕೆಯಲ್ಲಿ ಅವರು ಸಲಹೆಯನ್ನು ಕಾರ್ಯಾಚರಣೆಯಲ್ಲಿ ತರ್ತೇವೆ. ಅದರಲ್ಲಿ ಹೆಚ್ಚಾಗಿ ಹುಡುಗರು ಶಾಲೆ ಕಲಿತ ಡಿಗ್ರಿ ಮಾಡಿದಂಥ ಹುಡುಗರು ಕೂಡ ನಿಮ್ಮಲ್ಲಿ ಬಂದು ನೀವು ಮಾಡಿದಂಥ ವ್ಯವಸಾಯವನ್ನು ಬೇಸಾಯವನ್ನು ನೋಡಿಕೊಂಡು ನಿಮ್ಮಿಂದ ಸಲಹೆ ಸೂಚನೆ ಪಡ್ಕೊಂಡು ಅವರು ತಮ್ಮ ಹಿರಿಯರಿಂದ ಬಂದ ಆಸ್ತಿಯನ್ನು ನೋಡ್ಕೋಬಹುದು ಅಲ್ವೇನ್ರಿ? ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ? 9741298278 ಈ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಿ ನಿಮ್ಮಲ್ಲಿ ಬಂದು ಅಥವಾ ನಿಮ್ಮ ಫೋನ್ ಮೂಲಕನೇ ನಿಮ್ಮ ವಿಚಾರವನ್ನು ನಿಮ್ಮ ಅನುಭವವನ್ನು ಅವರು ಕೇಳಬಹುದು, ಮತ್ತೆ ಏನಾದರೂ ಸಲಹೆ ಸೂಚನೆ ಇದ್ರೆ ನಿಮ್ಮ ಹತ್ರ ಪಡ್ಕೋಬಹುದು ಅಲ್ವಾ? ಸರ್, ನೇರವಾಗಿ ಪಡ್ಕೋಬಹುದು ಸರ್. ಸರಿ, ನಿಂಗೊಂಡಪ್ಪ ಬಸಪ್ಪ ಮಾಡುವರವರೇ, ಇದುವರೆಗೆ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.